ಅದೇ ಈಗ ನೋಡ್ತಾ ಇದ್ದಾರೆ. ಅದು ಇವರು ಎಲ್ಲ ಗುಡ್ಡದ ಬುಡದಲ್ಲಿ ಒಕ್ಕೊಂಡು ಮಾಡುವವ್ರ ಜನ ಆಗ್ತದೆ ಅಂತ ಹೇಳಿದ್ರು. ಇಲ್ಲೇ ಆಗ್ತದಲ್ಲ ಅದು, ಹಾಗೆ ಬಂದ್ ನೋಡಿದ್ರೆ ಹೌದು ಭಾರಿ ಫೈನ್ ಒಳ್ಳೆ ಬೆಳೀತದೆ ಮತ್ತು ಇಳುವರಿನೂ ಜಾಸ್ತಿ ಉಂಟು ಅಂತ ತೀರ್ಮಾನ ತಗೊಂಡ್ರು. ನೀವು 1 ಎಕರೆ ಪ್ರದೇಶದಲ್ಲಿ ನೀವು ಅಡಿಕೆ ತೋಟ ಮಾಡ್ತಾ ಇದ್ರಿ, ಇದರಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಕೂಡ ಬೆಳೀತಾ ಇದ್ರಿ, ಯಾವ ಸಂಬಾರ ಬೆಳೆಗಳ ಮಿಶ್ರ ಬೆಳೆ ಇದೆ? ಈಗ ಇದನ್ನ ನಾನು ಹೀಗೆ 9x9 ಅಂತರಕ್ಕೆ ಅಡಿಕೆ ಹಾಕ್ತಾರೆ, ಆದ್ರೆ ನಾನು 12x12 ಅಥವಾ 11x11 ಈ ರೀತಿ ನಾನು ಸ್ಪೇಸಿಂಗ್ ಕೊಟ್ಟು ಅಡಿಕೆ ಇಟ್ಕೊಂಡೆ. ಅದರಲ್ಲಿ ಯಾಕಂದ್ರೆ 50% ಶೇಡ್ ಆದ್ರೂ ಇದಕ್ಕೆ ಬೇಕೇ, ಮತ್ತು ಫುಲ್ ಸನ್ ಇದ್ರೆ ಕಂಪ್ಲೀಟ್ ಸುಡ್ತಾ ಇರ್ತದೆ, ಈಲ್ಡ್ ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ನಾನು ಮೇಜರ್ ಫಸ್ಟ್ ಜಾಜಿಕಾಯಿ ಇಟ್ಕೊಂಡೆ. ಜಾಜಿಕಾಯಿಯನ್ನ ಒಂದು 35-40 ಗಿಡ ಹಾಕಿದ್ದೇನೆ, ಮತ್ತು ಅದರ ನಂತರ ಕಾಳು ಮೆಣಸು ಒಂದು 500 ಗಿಡ ಹಾಕಿದ್ದೇನೆ, ಕಡೆಗೆ ಪೀನಟ್ ಬಟರ್ಫ್ರೂಟ್. ಹೀಗೆ ಇವು 3 ಮೇಜರ್ ಕ್ರಾಪ್ ಅಂತ ಹೇಳಿಕೊಂಡು ಅಡಿಕೆ ತೋಟದಲ್ಲಿ ಸ್ಟಾರ್ಟ್ ಮಾಡಿದೆ. ಈಗ ಜಾಯಿಕಾಯಿ ಅಂತ ಹೇಳಿದ್ರಿ, ಬಹುಶಃ ಜಾಯಿಕಾಯಿಲಿ ಸಾಕಷ್ಟು ವೆರೈಟಿಗಳಿವೆ, ಯಾವ ತಳಿ ಇಲ್ಲಿಗೆ ಸೂಕ್ತವಾಗಿದೆ? ತಳಿ ಈಗ ಇದರಲ್ಲಿ ಒಂದು ನಾನು ಸೆಲೆಕ್ಷನ್ ಮಾಡಿದ್ದು, ಸೈಜು ಭಾರಿ ದೊಡ್ಡದು, ಇಷ್ಟು ದೊಡ್ಡ ಬೀಜ ಮತ್ತು ಇಳುವರಿನೂ ಹೈ ಬರುವಂತದ್ದು ಒಂದು ನಾನು ಇದು ಮಾಡಿದ್ದೇನೆ, ಡೆವಲಪ್ ಮಾಡಿದ್ದೇನೆ. ಅಬೌಟ್ 8 ವರ್ಷಕ್ಕೆ 1,000 ಕಾಯಿ ಹಿಡಿಯುವಂತದ್ದು ನಾನು ಪ್ರತಿ ಮರ, ಪ್ರತಿ ಮರಕ್ಕೆ 1,000 ಕಾಯಿ ಈಗ 8 ವರ್ಷಕ್ಕೆ, ಅದರಿಂದ ವರ್ಷ ಹೋದಂಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ನೀವು ತಳಿ ಅಭಿವೃದ್ಧಿ ಪಡಿಸಿದ್ದು ಅಂದ್ರೆ ಹೇಗೆ? ಈಗ ಮೂಲ ತಳಿಯಲ್ಲಿ ಮೂಲ ತಳಿ ನಾನು ಕೇರಳದಿಂದ ಇದನ್ನು, ಹೌದು ಇಡುಕ್ಕಿ ಅಲ್ಲ ಅದು, ಇದು ಕಲಿಕಟ್ ರಿಸರ್ಚ್ ದಿಂದ ಅಲ್ಲಿ ಅಬೌಟ್ 150 ಕಿಲೋಮೀಟರ್ ದೂರ, ಕೇರಳ ಶ್ರೀ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಆ ಬೀಜವನ್ನ ನಾನು ಅದರಲ್ಲೂ ಕೂಡ ಅಲ್ಲಿ ವೆರೈಟಿ ಇದ್ದಾವೆ ತುಂಬಾ, ನಾನೊಂದು ಬಲ್ಕ್ ಆಗಿ ತೆಗೆದುಕೊಂಡು ಬಂದ ಬೀಜಗಳು ನಾನು ಅದರಲ್ಲಿ ಇಲ್ಲಿ ನಾನು ನಂದು ಟೆಸ್ಟಿಂಗ್ ಎಲ್ಲ ಮಾಡಿ ಅದರಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಆ ಬೀಜದಲ್ಲಿ ಅದನ್ನ ನಾನು ಸ್ಟಾರ್ಟ್ ಮಾಡಿದೆ. ಈಗ ಸಾಮಾನ್ಯವಾಗಿ ಸಸ್ಯ ಅಭಿವೃದ್ಧಿ ಮಾಡಬೇಕಿದ್ರೆ ಗ್ರಾಫ್ಟಿಂಗ್ ಮಾಡಿದಂತಹ ಒಂದು ಗಿಡಗಳನ್ನು ಆಯ್ಕೆ ಮಾಡಿಕೊಳ್ತಾರೆ, ನೀವು ಬೀಜದಿಂದ ಮಾಡಿಕೊಂಡ ಗಿಡವನ್ನು ಅಭಿವೃದ್ಧಿ ಪಡಿಸಿಕೊಂಡಿರೋ ಅಥವಾ ಹೇಗೆ? ಹೌದು, ಬೀಜದಿಂದಲೇ ಮಾಡ್ತೇನೆ. ಯಾಕೆ ಬೀಜದಿಂದ ನನಗೆ, ನಾನು ಒಂದು 7 ವರ್ಷ ಕಂಟಿನ್ಯೂಸ್ ಅದರಲ್ಲಿ ಸ್ಟಡಿ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಮಾಡಿ ಯಾವ ಗಿಡ ಹೇಗಿದ್ರೆ ಏನಾಗ್ತದೆ ಅಂತ ಹೇಳುದು ಒಂದು ತೀರ್ಮಾನಕ್ಕೆ ಪ್ರತಿ ಒಂದು ಸರಣಿ 25-30 ಟ್ರಯಲ್ ಮಾಡಿದ್ದೇನೆ. ಆ ಟ್ರಯಲ್ ನಲ್ಲಿ ಹೇಗಿರಬೇಕು ಬೀಜ ಅಂತ ಹೇಳುದು ಒಂದು ಬಂತು, ಮತ್ತೆ ಅದೇ ಪ್ರಕಾರದಲ್ಲಿ ನಾನು ಮಾಡಿದಾಗ ನಾನು ಮೊದಲಿನ ತೋಟದಲ್ಲಿ 2,500 ಗಿಡಗಳು ಮಾಡಿದೆ ವರ್ಲ್ಡ್ ನಲ್ಲಿ ಫಸ್ಟ್ ಅಂತ ಅದು. ಇಷ್ಟು ಒಬ್ಬ ಇಂಡಿವಿಜುವಲ್ ಒಬ್ಬನೇ 2,500 ಗಿಡ ಮಾಡಿದ್ದು, ದಿಸ್ ಇಸ್ ದ ಫಸ್ಟ್ ಟೈಮ್. ಅದು ಯಾವ ಜಾಗದಲ್ಲಿ? ಅದೇ ಶ್ರೀರಾಮ್ ಸಿದ್ಧಿ ಎಸ್ಟೇಟ್ ಅವರ್ಸ. ಕಡೆಗೆ ಆ ಒಂದು ವಿಚಾರದ ಮೇಲೆ ನಾನು ಇದು ಮಾಡಿದಾಗ, ಮತ್ತು ಎಷ್ಟೋ ಅದರಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಇದಿತ್ತು, ಹೌದು ಅಂದ್ರೆ ಪ್ಯೂರ್ ಹೆಣ್ಣು ಮತ್ತು ಬೈಸೆಕ್ಸುವಲ್ ಇವು ಕೂಡ ನಾನು ಐಡೆಂಟಿಫೈ ಮಾಡಿದೆ ಕಡೆಗೆ. ಯಾವ ಆಧಾರದಲ್ಲಿ ಮಾಡುವಂತದ್ದು? ಇದು ಗಂಡು ಗಿಡ ಅಥವಾ ಹೆಣ್ಣಿನ ಗಿಡ? ಗಂಡು ಗಿಡಕ್ಕೆ ಟೋಟಲಿ ಅದರ ಸ್ಪೇಸ್ ಮೇಲೆ ಉಂಟಲ್ಲ ಬಡ್ ಪಾಯಿಂಟ್ ನಿಂದ ಈ ತಟ್ಟಿನಿಂದ ಬಡ್ ಪಾಯಿಂಟ್ ಎರಡು ಕೆಳಗೆ ಬರಬೇಕು, ಎರಡು ಕೆಳಗೆ, ಅದಕ್ಕೆ ಡಿಸ್ಟೆನ್ಸ್ ಅದು ಇರ್ತದೆ. ಗಂಡಿಗೆ ಇಲ್ಲೇ ತಟ್ಟಿನ ಹತ್ರನೇ ಇದಿರ್ತದೆ ಒಂದು. ಎರಡನೇದು ಈ ಸ್ಪೇಸಿಂಗ್ ಇಲ್ಲಿ ಎಷ್ಟು ಎಳೆದು ಬರ್ತದೆಯೋ ಅಷ್ಟು ಹೈ ಯೀಲ್ಡಿಂಗ್ ಬರ್ತದೆ, ಅದು ಎಳೆದು ಬಂದಂಗೆ. ಮತ್ತು ಅದರ ಮುಖ ಉಂಟಲ್ಲ ಬಡ್ ಪಾಯಿಂಟ್ ಹೀಗೆ ಕೆಳಗಿರ್ತದೆ, ಈ ಬೀಜ ನಾವು ಹಿಂಗೆ ಹಿಡಿದಿದ್ರೆ ತುದಿ ಮೇಲೆ ನಟ್ಟು ಇದು ಎಳೆದು ಹೀಗೆ ಕೆಳಗೆ ಬರ್ತದೆ. ಸರಿ, ಆವಾಗ ನಾವು ಇದು ಪಕ್ಕಾ ಪ್ಯೂರ್ ಹೆಣ್ಣು ಅಂತೇಳಿ ನಾವು ನಿರ್ದಿಷ್ಟ ಮಾಡೋದು. ಈಗ 1 ಎಕರೆಗೆ ನಾಟಿ ಮಾಡುವುದ್ರೆ ಎಷ್ಟು ಗಿಡವನ್ನು ಹಾಕೊಳ್ಬೇಕಾಗ್ತದೆ ಮತ್ತು ಗಂಡು ಗಿಡಗಳು ಎಷ್ಟು ಬೇಕಾಗ್ತದೆ? ಗಂಡು ಒಂದು ಗಿಡ ಇದ್ರೆ ಸಾಕು 1 ಎಕರೆಗೆ. ಯಾಕಂದ್ರೆ ಇದು ಇವನ್ ಗಂಡು ಜರ್ ಪರ್ಫೆಕ್ಟ್ ಇದ್ರೆ ಒಂದು ಗಿಡ 1,000 ಹೂಗಳು ಬರ್ತಾವ ಅದಕ್ಕೆ, ಈ ಇದಕ್ಕೆ ಬಂದಂಗೆ ಬರುತ್ತೆ ಅವು ಬಂದು ಅದಕ್ಕೆ ಏನ್ ಪೊಲಾನ್ಸ್ ಬರ್ತವೆ ಅವೆಲ್ಲ ಗಾಳಿಯಲ್ಲಿ ತೂರಿ ಇವೆಲ್ಲ ಅಟ್ರಾಕ್ಟ್ ಮಾಡಿಕೊಂಡು ಈ ಹೆಣ್ಣು ಫಲವತ್ತತೆ ಕೊಡ್ತದೆ. ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದಿದ್ರೆ ಜಾಯಿಕಾಯಿ ಗಿಡವನ್ನು ಎಷ್ಟು ಅಂತರದಲ್ಲಿ ಹಾಕಬೇಕು? 30 ಫೂಟ್ ಅಂತರ್ ಬೆಸ್ಟ್, 27 ಫೂಟ್ಗಂತೂ ಮಾಡಬಹುದು. ಈಗ ಕಸಿ ಗಿಡ ಒಳ್ಳೇದು ಅಂತ ಹೇಳ್ತಿರೋ ಅಥವಾ ಬೀಜದಿಂದ ಮಾಡಿದ ಗಿಡ ಒಳ್ಳೇದು? ಮಾಡಿದ್ದೇ ಬೆಸ್ಟ್. ಯಾಕೆ? ನೋಡ್ರಿ, ಅದಕ್ಕೆ ಕೆನೋಪಿ ಏನುಂಟಲ್ಲ ಹೈಟ್ ಆಗಿ ಹೋಗ್ತಾ ಇರ್ತದೆ. ಟೊಂಗೆಗಳು ಪ್ರತಿ ಒಂದಿದಕ್ಕೆ ಈ ನಾವು ದೀಪದ ಇದು ಆ ರೀತಿ ಬರ್ತಾ ಇರ್ತದೆ. ಹೌದು, ಮತ್ತೆ ಈ ರೀತಿ ಡೌನ್ ಶೇಪಿಗೆ ಹೋಗ್ತದ್ದು. ಆವಾಗ ಗಿಡಗಳಿಗೆ ಏನು ತೊಂದರೆ ಇಲ್ಲ. ಹೈಟ್ ಅಬೌಟ್ 60-70 feet ಹೈಟ್ ವರೆಗೆ ಹೋಗ್ತದೆ. ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಇಲ್ಲ, ಅದು ಆಟೋಮೆಟಿಕಲಿ ನೋಡ್ರಿ, ಅದಕ್ಕೆ ವೇಟ್ ಇರ್ತದೆ. ಅದು ಇವತ್ತು ಹೊಡೆದಿದೆ ಅಂದ್ರೆ ನಾಳೆಗೆ ಅದು ಡ್ರಾಪ್ ಆಗ್ತದೆ, ಕೆಳಗೆ ಬೀಳ್ತದೆ, ಕೆಳಗೆ ಬೀಳ್ತದೆ. ಮೇಲೆ ಹೋಗಿ ತೆಗಿಬೇಕಂತ ಹೇಳಿಲ್ಲ. ಆದ್ರೆ ಇಲ್ಲಿ ಬಿದ್ದು ಕೂಡ್ಲೇನೆ ಅದೇ ದಿವಸನೇ ಅದನ್ನ ನಾವು ಪ್ರೊಸೆಸ್ ತಗೊಳ್ಬೇಕು. ಕರೆಕ್ಟ್ ಪ್ರೊಸೆಸ್ ಆದ್ರೆ ಮಾತ್ರ ನಿಮ್ಗೆ ಮಾರ್ಕೆಟ್ ನಲ್ಲಿ ಒಳ್ಳೆ ವ್ಯಾಲ್ಯೂ ಸಿಗ್ತದೆ. ಅದು ಕೊಳ್ತು ಹೋಗಿ ಮೂರ್ ದಿವಸದಲ್ಲಿ ಹೋಗುವ ಬೇರೆ ಅಲ್ಲೇ ಇರದೆ ಅದು ರಾಂಗ್. ಈ ಒಳ್ಳೆಯ ಗುಣಮಟ್ಟದ ಒಂದು ಜಾಯಿಕಾಯಿ ಅಂದ್ರೆ ಹೇಗಿರಬೇಕು ಮತ್ತು ಅದರ ಗುಣಲಕ್ಷಣಗಳೆಲ್ಲ ಹೇಗಿರ್ತವೆ? ಅದಕ್ಕೆ ಒಳ್ಳೆ ಹಿಡಿಪು ಬರಬೇಕು. ಆ ಗಿಡಕ್ಕೆ ಕಾಯಿಗಳು ತುಂಬಾ ಹಿಡಿಬೇಕು. ಕಾಯಿ ಸೈಜ್ ದೊಡ್ಡ ಇರಬೇಕು. ಪತ್ರೆ ಉಂಟಲ್ಲ, ದಪ್ಪ ಆಗಿರ್ಬೇಕು, ದಪ್ಪದ ಪತ್ರೆ ಇರಬೇಕು. ಅಂದ್ರೆ ಮೊದಲಿನ ತೋಟದಲ್ಲಿ ನಮ್ದು 1000 ಪತ್ರೆ ಇದ್ರೆ, ಗಾಯಿ ಪತ್ರೆ ಇದ್ರೆ 1 kg ಆಗ್ತಿತ್ತು. ಈಗ ಆಗಲ್ಲ, 300 to 1 kg ಅದನ್ನ ಈಗ. ಮತ್ತು ಜಾಜಿಕಾಯಿ ಅವಾಗ 400 to 500 ವರೆಗೆ ಹಾಕಿದ್ರೆ 1 kg ಆಗ್ತಿತ್ತು. ಈಗ 90-110 1 kg. ಹೀಗೆ ಎಷ್ಟು ರೆಡ್ಯೂಸ್ ಆಗಿದೆ ಕ್ವಾಂಟಿಟಿಯಲ್ಲಿ ಅಂದ್ರೆ ಸೈಜ್ ದೊಡ್ಡದು, ಬೋಲ್ಡ್, ವೇಟ್ ಜಾಸ್ತಿ. ಈಗ ಬೀಜದಿಂದ ಸಸ್ಯ ಅಭಿವೃದ್ಧಿ ಮಾಡಿರುವಂತಹ ಗಿಡವನ್ನ ನೆಟ್ಟರೆ ಎಷ್ಟು ವರ್ಷದಲ್ಲಿ ಇಳುವರಿ ಸಿಗ್ತದೆ ನಿಮಗೆ? 6-7 ವರ್ಷ. 5 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಕೆಲವೊಂದು ಹೂ ಬಂದು, ಒಳ್ಳೆ ಚಲೋ ಹಿಡಿಬೇಕಂದ್ರೆ 100-200 ಹಿಂಗೆ ಸ್ಟಾರ್ಟ್ ಆಗ್ತದೆ. ಹಾಗೆ ಬಂದು ಸಾಧಾರಣ ಒಂದು 8 ವರ್ಷಕ್ಕೆ 1000 ವರೆಗೆ ಕಾಯಿ ಕೊಟ್ಟಿದೆ ನಮ್ದು. ಈಗ ಕೃಷಿ ವಿಚಾರಕ್ಕೆ ಬಂದ್ರೆ ಜಾಯಿಕಾಯಿಯಲ್ಲಿ ಏನೇನು ಕೃಷಿ ಕ್ರಮಗಳಿವೆ? ಪೋಷಕಾಂಶದ ನಿರ್ವಹಣೆ ಆಗ್ಬಹುದು ಅಥವಾ ಕೀಟ ರೋಗಗಳ ನಿರ್ವಹಣೆ ಆಗ್ಬಹುದು? ಯಾವುದೇ ಕೀಟ ಬಾಧೆ ಇಲ್ಲದ ಕ್ರಾಪ್ ಅದು. ಅದು ಒಂದು ಸ್ಪೆಷಲ್. ಡೈಲಿ ವಾಟರಿಂಗ್ ಬೇಕು, ಒಂದು ಅಬೌಟ್ 25-30 liters ಪರ್ ಪ್ಲಾಂಟ್. 20-25 liters ನೀರು ಪ್ರತಿ ವರ್ಷ ದಿವಸಕ್ಕೆ ಬೇಕು. ಅಷ್ಟು ಬೇಕು. ಕೆಳಗೆ ವಾಟರ್ ಲಾಗಿಂಗ್, ಕೆಳಗಡೆಗೆ ನೀರು ನಿಲ್ಬಾರ್ದು. ಅದರದ್ದು ಏನುಂಟಲ್ಲ ಬೇಜ್, ಯಾವಾಗಲೂ ಸ್ಲೋಪಿಂಗ್ ಇರಬೇಕು ಬೇಜ್ ಆ ಗಿಡದು. ಹಾಗಿದ್ದಾವಾಗ ನಿಮ್ಗೆ ಒಳ್ಳೆ ಗ್ರೋತ್ ಬರ್ತದೆ ಮತ್ತು ಕಾಯಿಗಳು ಕೂಡ ಇಮ್ಯಾಚುರ್ ನಟ್ ಅಂತ ಒಂದು ಆಗುತ್ತೆ. ಇದು ಯಾವುದು, ಈ ಪಾರ್ಷಿಯಲ್ ಶೇಡ್, 50% ಶೇಡ್ ಇದ್ರೆ ಒಂದೂ ಕೂಡ ಇಮ್ಯಾಚುರ್ ನಟ್ ಸ್ಪ್ಲಿಟ್ ಆಗಿ ಡ್ರಾಪ್ ಆಗುದಿಲ್ಲ. ಇದು ಒಂದು ಸಿಂಪ್ಟಮ್. ಅದು ನಮ್ಮಲ್ಲಿ ಏನು ಫಾಲ್ಟ್ ಇದ್ರೆ ಮಾತ್ರ ಅದು ಸ್ಪ್ಲಿಟ್ ಆಗ್ತದೆ. ಇಮ್ಯಾಚುರ್ ನಟ್ ಅಂದ್ರೆ ಹಣ್ಣಾಗುವ ಮೊದಲೇ ಬಿದ್ದೋಗ್ತದೆ. ಆಮೇಲೆ ಇತ್ತೀಚೆಗೆ ಕೇಳಿ ಬಂದಿರುವಂತಹದ್ದು ಈ ಬಸವನ ಹುಳದ ಬಾಧೆ ಆಗ್ಬಹುದು ಅಥವಾ ಮುಳ್ಳು ಬಾಧೆ. ಇನ್ನು ನನ್ನ ಕಂಡಿಗೆ, ನಾನು ಈಗ 30 ವರ್ಷದಿಂದ ಈ ಜಾಯಿಕಾಯಿ ಬೆಳಿತೇನೆ, 1 ದಿವಸ ನನಗೆ ಯಾವುದೇ ರೋಗದ ಬಾಧೆ ನಾನು ಕಂಡಿಲ್ಲ. ಸರಿ. ಮತ್ತೆ ಎಲ್ಲ ಆರ್ಗಾನಿಕ್ ನಾನು ಹಾಕುದು, ಪ್ರತಿ ಒಂದು ಆರ್ಗಾನಿಕ್ ಇದ್ರೆ ಮತ್ ಪ್ಲಸ್ ಮೈಕ್ರೋ ನ್ಯೂಟ್ರಿಯಂಟ್ ಇರುವಂತದ್ದು ಆ ಗೊಬ್ಬರಗಳೇ ಹಾಕುದು, ಎರೆಹುಳ ಗೊಬ್ಬರ. ಸ್ವಲ್ಪ ಇದ್ರ ಬಗ್ಗೆ ಹೇಳಿ, ಏನೇನು ಪೋಷಕಾಂಶ ಕೊಡ್ತೀರಿ? ಪೋಷಕಾಂಶ ನಾವು ಎರೆಹುಳ ಗೊಬ್ಬರ ಬೆಸ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್. ನೀವೇ ಸ್ವತಃ ತಯಾರು ಮಾಡ್ತೀರ? ಇಲ್ಲ, ನಾನು ತಗೊಳ್ತೇನೆ. ಅದು ನಾನು ಟೆಸ್ಟಿಂಗ್ ಮೊದಲು ತಗೊಂಡು ನೋಡಿ ಅದರ ನಂತರ ಈಲ್ಡ್ ಹೇಗುಂಟು ಅಂತ ಹೇಳ್ಕೊಂಡು ಅದರ ನಂತರ ಅದನ್ನ ನಾನು ತೆಗೆದುಕೊಳ್ಳುದು. ಪ್ಲಸ್ ಈ ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಬೇಕಾಗ್ತದೆ. ಹೇಗೆ ಗ್ರೋತ್ ಮುಂದೆ ಹೋಗ್ತದೆ, 2 ಬುಟ್ಟಿ ಅಂದ್ರೆ ನಾವು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ 2 ಬುಟ್ಟಿ ನಮ್ಗೆ ಬೇಕೇ ಆಗ್ತದೆ ಮಿನಿಮಮ್. ಕಡೆಗೆ ದೊಡ್ಡಾದಂಗೆ ಮರ ದಪ್ಪ ಹೇಗೆ ಆಗ್ತದೆ, ಆವಾಗ ನಾವು 3 ಮುಟ್ಟಿ 4 ಮುಟ್ಟಿ ಸೋಕೊಳ್ಬೇಕಾಗ್ತದೆ. ಹಾಕುವಂತ ವಿಧಾನ ಹೇಗೆ? ಹಟ್ಟಿ ಗೊಬ್ಬರ ಹಾಕ್ತೀರಿ ಅಥವಾ ಎರೆ ಗೊಬ್ಬರ ಹಾಕ್ತೀರಿ? ಹಾಕುವ ವಿಧಾನ ಹೇಗೆ? ಹಾಕುವ ವಿಧಾನ ಬಡ್ಡದಿಂದ ಹೀಗೆ 4 ಫೂಟ್, ಹೀಗೆ 4 ಫೂಟ್, ಹೀಗೆ 4, ಎಲ್ಲಾ ಬದಿಯಲ್ಲೂ 4 ಫೂಟ್ ಹೀಗೆ ಡೌನ್ ಶೇಪ್ ನಲ್ಲಿ ಕೊಟ್ಟೇ ಹೋಗ್ಬೇಕು. ಹಾಕಿದ ನಂತರ ಅದ್ರ ಮೇಲೆ ಮೈಕ್ರೋ ನ್ಯೂಟ್ರಿಯಂಟ್ ಎಲ್ಲ ನಾವು ಕೆಲವೊಂದು ಈಗ ರೆಡಿಮೇಡ್ ಸಿಗ್ತದೆ, ಅವು ಲಿಕ್ವಿಡ್ ಮಾಡಿ ಇದು ಸಾಧಾರಣ 4 liter 4 ತಿಂಗಳಿಗೆ ಒಮ್ಮೆ ಹಾಕ್ತಾ ಇರ್ತೇನೆ ನಾನು. ನಾನು ಒಂದೇ ಸಲ ಹಾಕುದಿಲ್ಲ, ಅದನ್ನ ಡೈಲ್ಯೂಟ್ ಮಾಡಿದ್ದು ಇದರಲ್ಲಿ 200 liter ಬ್ಯಾರದಲ್ಲಿ ಹಾಕಿ ಒಂದೊಂದು 500 ml ಹಾಕೊಳ್ಳುದು. ಮತ್ತು 4 liter ಅದನ್ನ ಎಲ್ಲ ಕಡೆಗೂ ಇಲ್ಲಿ ಸಿಂಪಡಿಸುದು ಪೂರ್ತಿ ಆ ಗೊಬ್ಬರದ ಮೇಲೆ. ಮತ್ತೆ ಮೇಲೆ ಒಂದು 1/2 inch ಮಣ್ಣು ಎವ್ರಿ ಇಯರ್ ಅದಕ್ಕೆ ಲೇಯರ್ ಕೊಡ್ತಾರೆ, ಮುಚ್ಚಿಗೆ ಹಾಕ್ತಾ ಇರ್ಬೇಕು. ಅಂದ್ರೆ ಈಗ ಸಾವಯವ ಗೊಬ್ಬರ ಹಾಕಿದ ಮೇಲಾದ್ರೆ ಮುಚ್ಚಿಗೆ ಬೇರೆ ಏನಾದ್ರು ಹಾಕ್ತೀರಾ? ದರಗ ಏನಾದ್ರು ಹಾಕಬೇಕಾಗ್ತದೆ? ದರಕಂದ್ರೆ ಎಲ್ಲಿ ಏನೇನು ನಮ್ದು ವೇಸ್ಟ್ ಗುಡಿಸಿ ತೀರಿಸಬೇಕು ಸೋಗಿಯನ್ನು ಕೂಡ ಹಾಕ್ತಾರೆ, ಮೇಲೆ ಹಾಕ್ತಾರೆ, ಯಾಕಂದ್ರೆ ಕೂಲ್ ಆಗಿರ್ಬೇಕಂತ. ಹಾಗೆ ವಾಟರ್ ಕಡಿಮೆ ಆಗ್ತದೆ, ಅದು ಭಾರಿ ಬೆಸ್ಟ್ ಗ್ರೀನ್ ಆಗಿರ್ತದೆ. ನೀರಾವರಿ ವ್ಯವಸ್ಥೆ ಹೇಗೆ? ಸ್ಪ್ರಿಂಕ್ಲರ್ ನೀರು ಹಾಕಬೇಕು? ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಾರೆ. ಡ್ರಿಪ್ ಅನ್ನು ಹಾಕಬಹುದು? ಡ್ರಿಪ್ ಮಾಡಬಹುದು, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬೇರುಗಳು ತುಂಬಾ ದೂರವರೆಗೆ ಹೋಗಿರ್ತವೆ, 8-10 ಫುಟ್ವರೆಗೆ ಒಂದೊಂದು ಸೈಡ್ ಹೋಗಿರ್ತವೆ. ಅದಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟುವರೆಗೆ ಆಗುದಿಲ್ಲ, ಡ್ರೈ ಆಗಬಾರದು. ಆ ದೃಷ್ಟಿಯಲ್ಲಿ ನಾವು ಸ್ಪ್ರಿಂಕ್ಲರ್ ಮಾಡಿದ್ರೆ ಸಲಹ 15 ಫುಟ್ ಏರಿಯಾದಲ್ಲಿ ಪೂರ್ತಿ ನಮ್ದು ಅದು ಬಿದ್ದುಕೊಂಡು ಸರಿಯಾಗಿ ಕೂಲ್ ಹಾಫ್ ಎನ್ ಅವರ್ ಆದ ಕೂಡ ಬಂದ. ಹೆಚ್ಚು ನೀರು ಬೇಡ. ಆಮೇಲೆ ಈ ಜಾಯಿಕಾಯಿ ಹಣ್ಣಾಗುವಂತಹದ್ದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ, ಇದರ ಸಂಸ್ಕರಣೆ ಮಾಡುವಂತಹದ್ದು ಒಣಗಿಸುವಂತಹದ್ದೆಲ್ಲ ಹೇಗೆ ಸಂಸ್ಕರಣೆ ಮಾಡುದು? ಇವೆಲ್ಲ ತೆಗೆದು ಕೂಡಲೇ ಕಂಪ್ಲೀಟ್ ಅದನ್ನ ತೆಗೆದುಕೊಂಡು ಇದು ನಾನು ಬಿಸಾಡ್ ಮದ್ದು ಬಿಸಾಡ್ತಿದ್ದೆ. ಈಗ ಬಿಸಾಡುದಂದ್ರೆ ಈಗ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಾ ಉಂಟು, ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಪಿಕಲ್ಸ್ ತಯಾರ್ ಮಾಡ್ತೇನೆ ಹೊರಗಿಂದ, ಇದ್ರಿಂದ ಪಿಕಲ್ಸ್, ಜ್ಯಾಮ್, ಕ್ಯಾಂಡೀಸ್, ಬ್ರೇವರೇಜಸ್, ಇದು ಕುಡಿ ಸಾಫ್ಟ್ ಡ್ರಿಂಕ್ಸ್ ಅವೆಲ್ಲ ಭಾರಿ ಒಳ್ಳೆ ಪ್ರಮಾಣದಲ್ಲೇ ಆಗ್ತದೆ. ಅದು ಮಾಡುವಂತ ಒಂದು ನಮ್ಗೆ ಯೂನಿಟೇ ಬೇಕು. ಬೇರೆ ಘಟಕ ಈಗಿಲ್ಲ, ಇದು ಕಡಿಮೆ ಪ್ರಮಾಣ. ಮತ್ತೆ ಬೇರೆ ಕಡೆ ಇಂತಂದು ಎಲ್ಲ ಕೊಳ್ತು ಬಿಡ್ತಿದ್ದ ಅದನ್ನ ನಾನು ಹಾಕುದಿಲ್ಲ. ನಮ್ಮ ಮನೆಯಲ್ಲಿ ಎಷ್ಟು ಬೇಕು ಸ್ವಲ್ಪ ಮಾಡಿಕೊಂಡು ಅಷ್ಟೇ ಇಡುದು. ಅಂದ್ರೆ ಪ್ರತಿ ದಿವಸವೂ ಕೂಡ ಕಾಯಿಯನ್ನು ಹೆಕ್ಕುವ ಕೆಲಸ ಮಾಡಬಹುದು? 3 ತಿಂಗಳು ಅದೇ ಕೆಲಸ ಇರ್ತದೆ. 3 ತಿಂಗಳು ಬೇಕು ಅದಕ್ಕೆ ಪೂರ್ತಿ. ಮಳೆಗಾಲದಲ್ಲಿ ಹೆಚ್ಚು ಮಳೆ ಬಂದ ಸಂದರ್ಭದಲ್ಲಿ ಇದು ಹಾಳಾಗುವುದಿಲ್ಲ? ಬಿದ್ದ ತಕ್ಷಣ ಹಾಳಾಗುದಿಲ್ಲ. ಒಂದು ದಿವಸ ನಾವು ಕಡೆ ಬರ್ತಾ ಇದ್ರು ಕೂಡ ಹೋಗಿ ಹೇಳಬೇಕು, ಅದೇ ಎರಡನೇ ದಿವಸನೇ ಬೆಳಿಗ್ಗೆ ಬೀಳ್ತದೆ ಅದು. ಮತ್ತು ಸಾಧ್ಯ ಆದ್ರೆ ನಾವು ನಮ್ದು ಲೇಬರ್ ಇದ್ದಾರೆ, ಅವರು ದೋಟಿಯಲ್ಲಿ ಎಲ್ಲ ಇದು ಕೊಯ್ತಾರೆ. ಯಾವ್ದು ಯಾವ್ದು ಹಣ್ಣಾಗಿ ಹೊಡೆದಿದೆ ಅದು ಮಾತ್ರ ಕೊಯ್ಯೋದು. ಈ ಸಿಸ್ಟಮ್ ಮತ್ತೆ ಆಗಿಂದಾಗ ವಾಶ್ ಮಾಡಿ ಅದನ್ನ ಪತ್ರೆಯನ್ನು ಬೇರ್ಪಡಿಸಿ ನಾವು ಡ್ರೈಯರ್ ನಲ್ಲಿ ಒಣಗಿಸೋದು. ಇದರ ಬಗ್ಗೆ ಹೇಳಿ, ಈಗ ಡ್ರೈಯರ್ ನಲ್ಲಿ ಒಣಗಿಸುವುದು ಹೇಗೆ, ಎಷ್ಟು ಪ್ರಮಾಣ ಬೇಕು? ಡ್ರೈಯರ್ ನಲ್ಲಿ ನೋಡಿ, ಒಂದು ಸಾಧಾರಣ 40-50 ಡಿಗ್ರಿ ಹೀಟ್ ಇರುವಂತದ್ದು ಒಂದು ಇದರಲ್ಲಿ ನಾವು ಡ್ರೈ ಮಾಡುದು. ಅಷ್ಟು ಇದ್ರೆ ಒಂದು ದಿವಸದಲ್ಲಿ ಅದು ಡ್ರೈ ಆಗ್ತದೆ. ಯಾವ್ದು ಪಸ್ಟ್ರೆ ಎಷ್ಟು ಟ್ರೇ ಇಡಬಹುದು ಅದರಲ್ಲಿ ಡ್ರೈಯರ್ ನಲ್ಲಿ? ಟ್ರೇ ಅಂದ್ರೆ ಹೀಗೆ, ಈಗ ನಾನು ನಂದು ಕ್ವಾಂಟಿಟಿ ಹೇಗೆ ಉಂಟು ಎಷ್ಟು ಉಂಟು ಆ ಬೇಸ್ ಮೇಲೆ. ನಿಮ್ಮ 1 ಎಕರೆಯಲ್ಲಿ ಎಷ್ಟು ಸಿಗ್ತದೆ? ನಮ್ದು 1 ಎಕರೆ ಹೇಳಿ ಸ್ವರ್ಣ ಅಬೌಟ್ 8 ಫೀಟ್ ನಲ್ಲಿ ನಮ್ದು ಪೂರ್ತಿ ಕ್ಲೋಸ್ ಆಗ್ತದೆ. ಎರಡು ನಾನು ಬಲ್ಬ್ ಬಿಡ್ತೇನೆ, ಇದು ಕೊಯ್ಲ್. ಅದು ಏನ್ ಮಾಡ್ತದೆ, ಅದು ಅಷ್ಟೇ ಫೋಕಸ್ ಗೆ ಸರಣ 2.5-3 ಫುಟ್ ವರೆಗೆ ಮೇಲೆ ಇಡ್ತೇನೆ. ಆ ಹೀಟ್ ಗೆ ಪೂರ್ತಿ ಡ್ರೈ ಆಗ್ತದೆ. ಒಂದೇ ದಿವಸ ಮತ್ತು ಪರದು ಹೊಸದು. ಒಣಗಿಸಿದ ನಂತರ ಅದನ್ನ ಸಂರಕ್ಷಣೆ ಮಾಡುದು ಹೇಗೆ? ಅದರ ನಂತರ ನಾವು ಡಬಲ್ ಈ ಪಾಲಿಥಿನ್ ಬ್ಯಾಗ್ ಇದ್ದಾವಲ್ಲ ದೊಡ್ಡ, 1 ಕ್ವಿಂಟಲ್ ಬ್ಯಾಗ್ ದೊಡ್ಡದು, ಅಂತದ್ದು ಬ್ಯಾಗ್ ನಲ್ಲಿ ನಾವು ಅದನ್ನು ಮೊದಲು ತುಂಬಿಕೊಂಡು ಅದ್ರ ಹೊರಗಿಂದ ಮತ್ತೊಂದು ಹಾಕಿ ಟೈಟ್ ಮಾಡಿ ಅದನ್ನು ಕಟ್ಟಿ ಏರ್ ಏರಿಯೇಷನ್ ಆಗಬಾರದು, ಗಾಳಿ ಆಡದಂಗೆ ಇಟ್ಟು ಒಳ್ಳೆ ರೂಮ್ ನಲ್ಲಿ ಇಡಬೇಕು ಗಟ್ಟಿಯಾಗಿ. ಇದೀಗ ಜಾಯಿ ಕಾಯಿನು ಜಾಯಿ ಪತ್ರನು ಹಾಗೇನೆ ಸೇಮ್. ಈಗ ಜಾ ಪತ್ರದಲ್ಲಿ ಏನಾದ್ರೂ ಬಣ್ಣ ಬದಲಾವಣೆ ಆಗುದು ಅಥವಾ? ಜಾಯಿ ಪತ್ರದಲ್ಲಿ ಆಗ್ತದೆ. 3 ತಿಂಗಳ ನಂತರ ರೆಡಿಶ್ ಇದ್ದದ್ದು ಯಲೋಶ್ ಆಗ್ತದೆ, ಆರೆಂಜ್ ಕಲರ್ ಇರ್ತದೆ. ಏನೂ ಆಗುದಿಲ್ಲ, ಅದರದ್ದು ಗುಣಧರ್ಮ ಅದು. ಅದು ಏನು, ಅದು ಹಾಳಲ್ಲ, ಅದು ಏನು ಅಲ್ಲ, ಅದು ಸೇಮ್ ಗುಣಧರ್ಮ ಅದು. ಸರಿಯಾದಂತ ಒಂದು ಗುಣಮಟ್ಟಕ್ಕೆ ಅದು ಒಣಗಿದೆ ಅಂತ ಹೇಗೆ ಗೊತ್ತಾಗ್ತದೆ? ಅದಕ್ಕೆ ಪರೀಕ್ಷೆ ಏನಾದ್ರೂ ಬೂಸ್ಟ್ ಬರಬಾರದು. ಸಪೋಸ್ ನಾವು ಜರ್ ಒಣಗಿಸಿದ್ದು ಸರಿ ಇಲ್ಲ ಅಥವಾ ನಮ್ಮಲ್ಲಿ ಅದು ಇದರಲ್ಲಿ ಮಾಯಿಶ್ಚರ್ ಉಂಟು ಅಂತ ಹೇಳಿದ್ರೆ ನೀವು 8 ದಿವಸದೊಳಗೆ ಅದಕ್ಕೆ ಬೂಸ್ಟ್ ಚಾಲು ಹೋಗ್ತದೆ. 8 ದಿವಸ ನೀವು ಇಟ್ಟು ಜಾಗದಲ್ಲಿ ಒಳಗೆ ಪೂರ ಎಲ್ಲ ಬೂಸ್ಟ್ ಕಾಣ್ತದೆ. ಅಂತದ್ದಿದ್ರೆ ಎಲ್ಲಿ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ, ವೇಸ್ಟ್. ಅಂದ್ರೆ ಸ್ಟಾಕ್ ಇಡುವುದಕ್ಕಿಂತ ಮೊದಲೇ ಅದರಲ್ಲಿ ಗೊತ್ತಾಗ್ತದೆ ಮಾಯಿಶ್ಚರ್ ಅಂತ. ಅದಕ್ಕೆ ಗಟ್ಟಿಯಾಗಿರ್ಬೇಕು. ನಾವು ಹಿಂಗ್ ಹೊಸದಾಗಿದ್ರು ಕೂಡ ಒಡಿಬಾರದು. ಒಡಿದ್ರೆ ಫಸ್ಟ್ ಜಾಸ್ತಿ ಫುಲ್ ಹೀಟ್ ಆದ್ರೆ ಒಡೆದೋಗ್ತದೆ. ಹೊತ್ತಾಗಿದ್ರು ನಮ್ಗೆ ಗೊತ್ತಾಗುದು ಸ್ವಲ್ಪ ಹಿಂಗ್ ನೋಡುದು ಗಟ್ಟಿ ಟೈಟ್ ಆಗಿದೆ. ಎಲ್ಲಿ ಮಾಯಿಶ್ಚರ್ ಕಂಟೆಂಟ್ ಜರಿದ್ರೆ ಒಂದು ಇರ್ತದೆ ಸ್ವಲ್ಪ, ಅದು ನೋಡ್ತಾರೆ. ಇನ್ನೊಂದು ವಿಚಾರ, ಜಾಯಿಕಾಯಿಯಲ್ಲಿ ನೀವು ಸಸ್ಯ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇರುವುದು, ಇದರ ಬಗ್ಗೆ ಹೇಳಿ. ಈಗ ಬೀಜಗಳ ಆಯ್ಕೆ ಎಲ್ಲ ಹೇಗೆ ಮಾಡ್ತೀರಿ, ಸಸ್ಯ ಅಭಿವೃದ್ಧಿ ಹೇಗೆ ಮಾಡ್ತೀರಿ? ಬೀಜ ಇದೇ ಯಾವ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಡು ಕೊಡುವಂತಹ ಮರಗಳನ್ನು ಆಯ್ಕೆ ಮಾಡ್ತೇನೆ. ಮತ್ತು ಅಂತ ಮರಕ್ಕೆ ನಾನು ಮರದ ಬೀಜಗಳನ್ನೇ ನಾನು ಸೆಲೆಕ್ಷನ್ ಮಾಡಿ ಅದನ್ನು ನಾನು ಬಡ್ಡಿ ಸೇರಿಸ್ತೇನೆ. ಮೊದಲು ಸಸಿ ಮಾಡಿಕೊಂಡು ಆಮೇಲೆ ಬಡ್ಡಿಂಗ್ ಮಾಡುವುದು? ಅಲ್ಲ ಬಡ್ ಅಂದ್ರೆ ಇದು ಮಾಡಿದಲ್ಲ ಮೊಳಕೆ ಬರ್ಲಿಕ್ಕೆ ಅಂದ್ರೆ ನೇರವಾಗಿ ಅದನ್ನ ಬಿತ್ತನೆ ಮಾಡಿಕೊಂಡು. ಹೌದು, ಆ ತರ ಮಾಡಿ 2 ವರ್ಷ ನಾನು ಇಡ್ತೇನೆ ಪ್ರಿಸರ್ವ್. ಇಷ್ಟು ದೊಡ್ಡ ಗಿಡ ಮಾಡಿ ನಾಟಿ ಮಾಡ್ಬಿಡುದು. ಅಂದ್ರೆ 2 ಅಡಿ ಎತ್ತರ ಆದ್ರೂ ಹೋಗಿ 2 ಅಡಿ ಆದ್ರೂ ಮೇಲೆ ಬರಬೇಕು ಗಿಡ ಟೊಂಗೆ ಹೊಡೆದು. ಆ ತರ ಆದಾಗ ಅದು ನಾಟಿ ಮಾಡ್ಲಿಕ್ಕೆ ಹೋಗಿ. ಸರಾಸರಿ ವರ್ಷಕ್ಕೆ ಎಷ್ಟು ಗಿಡಗಳ ದಪ್ಪ ಕಾಂಡ ಬರ್ತದೆ ನೋಡಿ, ಪೆನ್ಸಿಲ್ ಗಾತ್ರ ಅಂತ ಹೇಳಿ. ವರ್ಷಕ್ಕೆ ಎಷ್ಟು ಗಿಡ ಅಭಿವೃದ್ಧಿ ಮಾಡ್ತೀರಿ? ಸಾಧಾರಣ 500 ರಿಂದ 1,000 ಗಿಡ ಅಷ್ಟೇ. ಯಾರು ಹೆಚ್ಚು ಡಿಮಾಂಡ್ ಮಾಡುದಿಲ್ಲ, ಮಾಡ್ತಾರೆ ಕಡಿಮೆ ಪ್ರಮಾಣದಲ್ಲಿ. ಯಾರು ಮಾಡ್ತಾರೆ ಅವ್ರಿಗೆ ಕೊಡ್ತೇನೆ. ಈಗ ಹೊಸದಾಗಿ ಕೃಷಿ ಮಾಡುವಂತವರಿಗೆ ಯಾವ ತಳಿಯನ್ನ ಹಾಕಬೇಕು, ಯಾವ ಗಿಡವನ್ನ ಹಾಕಬೇಕು ಅಂತ ಅಭಿಪ್ರಾಯ ಇರೋದಿಲ್ಲ, ಅವರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ? ಅವರಾಗಿ ಬಂದು ನಮಗೆ ಕೇಳಿದಾಗ ನಾವು ಈಗ ಸಜೆಸ್ಟ್ ಮಾಡುದು ಈ ವೆರೈಟಿನೇ ಹಾಕ್ರಿ ನಿಮ್ಮ ತೋಟ ನೋಡಿ ಅಂತ. ಹೌದು, ನಮ್ಮ ತೋಟದಲ್ಲಿ ನಾನು ತೋರಿಸ್ತೇನೆ ಈ ವೆರೈಟಿ ನೋಡ್ರಿ ಹೇಗುಂಟು. ಮೊದಲಿನಂದು 4 ವೆರೈಟಿಗಳು ಅಲ್ಲಿ ಇದ್ದಾವ ನೋಡ್ರಿ. ಸೆಲೆಕ್ಷನ್ ಆದ್ರೆ ಅವು ಹಳೇದಾಯ್ತು. ಈಗ ಹೊಸ ಇದರಲ್ಲಿ ಅವು ಅದರಲ್ಲಿ ಡಬಲ್ ಬೆನಿಫಿಟ್ ಆಗುವಂತ ತಳಿ ಇದು ಅಂತದ್ದೇ ಹೇಳ್ತೇನೆ ಈಗ. ಸರಿ, ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ನೀವು ಕಾಳು ಮೆಣಸನ್ನು ಮತ್ತು ಅರಿಶಿನ ಇದನ್ನು ಕೂಡ ಬೆಳೀತಾ ಇದ್ದೀರಿ. ಕಾಳು ಮೆಣಸು ಈಗ ಎಲ್ಲವರು ಅಡಿಕೆ ಮರಕ್ಕೆ ಹಾಕೊಂಡು ಬೆಳೆಸ್ತಾರೆ, ಆದ್ರೆ ನನ್ನ ವಿಧಾನ ಇಲ್ಲಿ ಡಿಫ್ರೆಂಟ್. ಇದು ಯಾಕಂತ ಹೇಳಿದ್ರೆ ಇಲ್ಲಿ ಈ ಕಾಳು ಮೆಣಸಿನ ಬಳ್ಳಿಗಳು ಇದು ಮಾಡಬೇಕಾದ್ರೆ ಅದಕ್ಕೆ ಫುಲ್ ಸನ್ಲೈಟ್ ಬೇಕು, ಬಿಸಿಲು ಬೇಕು. ಒಂದು 10-12 ಫೂಟ್ ತನಕ ಯಾವಾಗ್ಲೂ ಜಾಸ್ತಿ ಒಂದು 50% ಶೇಡ್ ನಲ್ಲಿ ಇರ್ತದೆ. ಅದಕ್ಕಿಂತ ಮೇಲ್ ಹೋದಾಗ ಫುಲ್ ನಮ್ಗೆ ಸನ್ಲೈಟ್ ಸಿಕ್ಕಿ ಫುಲ್ ಈಲ್ಡ್ ಬರ್ತದೆ. ಅದನ್ನ ನಾನು ಒಂದು ಬೇರೆ ವಿಧಾನ ಮಾಡಿದ್ದೇನೆ. ಆರ್ಸಿಸಿ ಪೋಲಿಗೆ ಮೊದಲು ಫಸ್ಟ್ ಮಾಡಿದ ಆರ್ಸಿಸಿ ಪೋಲ್, ಆರ್ಸಿಸಿ ಪೋಲ್ ಮಾಡಿ ಅಬೌಟ್ 20 ಫೀಟ್ ಮಾಡಿಕೊಂಡು ಅದಕ್ಕೆ 6 ಫುಟ್ ಕೆಳಗಡೆ ಅದನ್ನ ಇದು ಹಚ್ಚಿ ಹೊಂಡ ತೆಗೆದು ಗುಂಡಿಯಲ್ಲಿ ಹಾಕಿ ಫಿಕ್ಸ್ ಮಾಡಿ ಗುಂಡಿಯಲ್ಲಿ ಹಾಕಿ ಅದರ ಮೇಲೆ ಎಂಗಲ್ ಇಂದು ಇದು ಮಾಡಿದ್ದೆ ಬ್ರಾಕೆಟ್. ಆ ಬ್ರಾಕೆಟ್ 2.5 ಇಂಚ್ ಎಂಗಲ್ನಲ್ಲಿ ಅದಕ್ಕೆ ನಾನು ಮೇಲ್ಗಡೆ ಒಂದು ಪ್ಲಾಟ್ಫಾರ್ಮ್ ಇಟ್ಟು ಅದಕ್ಕೆ ಫಿಕ್ಸ್ ವೆಲ್ಡಿಂಗ್ ಮಾಡಿ ಅದ್ರ ಮೇಲೆ GI ಪೈಪ್ ಅನ್ನ ಏರಿಸ್ಬಿಟ್ಟೆ 20 ಫೀಟ್ ಇದೆ. ಮತ್ತೆ ಮತ್ತು 20 ಫುಟ್ ಆವಾಗ ಅದಕ್ಕೆ ಖಾಲಿ GI ಪೈಪ್ ಗೆ ಏನು ಆಗುದಿಲ್ಲ. ಆಗ ಅದಕ್ಕೆ 7 ಇಂಚಿಂದು PVC ಪೈಪ್ ಹಾಕಿ ಅದನ್ನ ಇಟ್ಟು ಅದ್ರ ಮೇಲೆ ಅದಕ್ಕೆ ನೈಲನ್ ಬಲೆ, ಅದು 25 ವರ್ಷ ತಾಳಿಕೆ ಬರುವಂತ ಬಲೆ ಅದು, ಅದನ್ನ ನಾನು ಕಂಪ್ಲೀಟ್ ಹೊಲಿಸಿಬಿಟ್ಟೆ. ಅದಕ್ಕೆ ಒಟ್ಟು 40 ಅಡಿ ಎತ್ತರ. ಹೌದು, 40 ಅಡಿ ಎತ್ತರದಲ್ಲೇ ಉಂಟು. ಈಗ 20 ಕೆಜಿ ಡ್ರೈ ಕಾಳು ಮೆಣಸು ನಮ್ಗೆ ಬರ್ತದೆ ನೋಡ್ರಿ. ಇದರ ನಿರ್ವಹಣೆ ಕ್ರಮ ಅಂದ್ರೆ ಏನೇನು ಮಾಡ್ತೀರಿ? ನಿರ್ವಹಣೆ ಕ್ರಮ 20 ಫುಟ್ ಸೆಂಟರ್ದಲ್ಲಿ ನಾನು ಪ್ಲಾಟ್ಫಾರ್ಮ್ ಮಾಡಿದ್ದೇನೆ. ಪ್ಲಾಟ್ಫಾರ್ಮ್ ಅಲ್ಲಿ ಕಾಮನ್ ಇದು ಸೈಜ್ ಎಲ್ಲ ಎಲ್ಲ 5 ಪ್ಲೇಟ್ಗಳಿದ್ದಾವೆ. 5 ಪ್ಲೇಟ್ ಒಂದು 5 ಆಳು ಬಂದ್ರೆ ಎಲ್ಲವರು ಅದನ್ನು ಎಲ್ಲಿ ಬೇಕಾದ್ರೂ ಹಾಕಿದ್ರು ಸೇಮ್ ಮಾಪ್, ಅದು ಹೋಗಿ ಅಲ್ಲಿ ಕುತ್ಕೊಳ್ತದೆ. ಕುತ್ಕೊಂಡು ಕೂಡಲೇ ಇಮಿಡಿಯೇಟ್ ನಮ್ಮ ಏಣಿಗಳು 20 ಫುಟ್ ಏಣಿಗಳು ಅದಕ್ಕೆ ಹೋಲಿರ್ತದೆ. ಅದಕ್ಕೆ ಅದರಲ್ಲಿ ಹಾಕುದು ಮತ್ತು ಹಚ್ಚುದು ಮೇಲೆ ಹತ್ತಿ ಬಿಡುದು. ಪೂರ ತುದಿ 40 ಫುಟ್ ವರೆಗೆ ಕೊಯ್ಲಾಗ್ತದೆ. ಹಾಗೆ ವೆರಿ ಈಸಿ. ಅದು ಕೊಯ್ಲಾಯ್ತು. ಈಗ ಈ ಕೀಟ ಮತ್ತು ರೋಗಗಳ ಬಂದ್ರೆ ಅವುಗಳ ನಿರ್ವಹಣೆ ಎಲ್ಲ? ಕೀಟ ರೋಗಗಳು ನಾವು ಅದೇ ನೀರು ವಾಟರ್ ಲಾಗಿಂಗ್ ಆಗಬಾರ್ದು. ಸರಿ, ಅದರ ನಂತರ ಸ್ಪ್ರೇ ಮಾಡ್ತಾರೆ ಅದಕ್ಕೆ ಈ ಇದು ಬೋರ್ಡೋ. ಹೌದು, ಬೋರ್ಡೋನ್ ಹಾಕಿದ್ರೆ ಮತ್ತು ಈ ಬೆವಿಸ್ಟಿನ್ ಇಂಥದ್ದು ಅದೆಲ್ಲ ಸ್ಪ್ರೇ ಮಾಡಿ ಒಳ್ಳೆ ಏನು ಪ್ರಾಬ್ಲಮ್ ಆಗುದಿಲ್ಲ. ನಿಮ್ಮಲ್ಲಿ ಕೊಳೆ ರೋಗ ಸಮಸ್ಯೆ ಇಲ್ಲ? ಬರ್ತದೆ, ಹೆವಿ ರೇನ್ ಆದಾಗ ಸ್ವಲ್ಪ ಆಗ್ತದೆ. ಎಲ್ಲಾದ್ರೂ ಒಂದು ಹೋಗ್ತದೆ, ಎಲ್ಲಿ ಒಂದು ಚಿಕ್ಕ ಪುಟ್ಟ ಇದ್ದಿದ್ರು ಕೂಡ ಇಲ್ಲಾದ್ರೂ ಒಳ್ಳೇದಾಗ್ತದೆ. ಈಗ ಅಡಿಕೆ ತೋಟದ ಒಳಗಡೆ ಸಿಮೆಂಟ್ ಕಂಬವನ್ನು ಹಾಕಬಹುದು ಅಥವಾ ಪ್ರತ್ಯೇಕ ತೋಟ ಮಾಡಬೇಕು ಅದಕ್ಕೆ? ಇಲ್ಲ ಇಲ್ಲ, ಅಡಿಕೆ ತೋಟದಲ್ಲಿ ಮಾಡಿದ್ದೇನೆ ನಾನು. ಹೌದು, ಒಂದು ಜಾಯಿಕಾಯಿ ಗಿಡ ಇದ್ರೆ 2 ಅಡಿಕೆ ಮರ 11-12 ಫುಟ್ ಇದ್ರೆ ಸೆಂಟರ್ದಲ್ಲಿ ನಾನು ಇಸ್ಕೊಳ್ತೇನೆ. ಮತ್ತು ಅಲ್ಲಿ ಈಗ ಮತ್ತೊಂದು ನೆಕ್ಸ್ಟ್ ವಿಧಾನ ಬೇರೆ ಒಂದು ಮತ್ತೆ ಮಾಡಿದ್ದೇನೆ. ಇದು ಈಗ ಅದು ಚಾಪೆ. ಚಾಪೆ ಅಂದ್ರೆ ಅಬೌಟ್ 2 ಇಂಚ್ ಥಿಕ್ ಇರ್ತದೆ, 1 ಫೀಟ್ ಬೀಳ್ತು. ಆ ಚಾಪೆ ವೆರಿ ಲೈಟ್. ಅದೀಗ ನಾವು ಮರ ಹತ್ತಬೇಕಂತ ಹೇಳಿಲ್ಲ, 50 ಫೂಟ್ ವರೆಗೆ ನಾನು ಅದು ಕಳಿಸಿಕೊಂಡು ಅದಕ್ಕೆ ಮೇಲೆ ಕಪ್ಪಿ ಇರ್ತದೆ ಗಡ್ಗಡೆ, ಅದಕ್ಕೆ ದಪ್ಪ ಹಗ್ಗ ಹಾಕಿ ಇಡ್ತೇನೆ. ಯಾವಾಗ ಬೇಕು ನಮ್ಗೆ ಅದನ್ನ ಹಗ್ಗ ಲೂಸ್ ಮಾಡಿದ ಕೂಡಲೇ ನಾವು ಎಲ್ಲಿ ನಮ್ಗೆ ಬೇಕು ನಾವು ಕುರ್ಚಿ ಮೇಲೆ ಕುತ್ಕೊಂಡು ಕೆಲಸ ಮಾಡಬಹುದು. ಗಿಡಗಳಿಗೆ ಏನು ಡ್ಯಾಮೇಜ್ ಆಗುದಿಲ್ಲ? ಏನು ಇಲ್ಲ, ಯಾಕಂದ್ರೆ ಅದಕ್ಕೆ ನಾನು ಕೆಳಗಡೆಗೆ ಅದು ಹುಗಿದಿರ್ತದೆ ಆ ಚಾಪೆ, ಒಂದಿಷ್ಟು ಹುಗ್ದಿದ್ದಿರ್ತದೆ, ಮತ್ತೆ ಮೇಲಿಂದ ಕೋಟಿಂಗ್ ಕೊಡ್ತಾ ಕೊಡ್ತಾ ಜಾಸ್ತಿ ಹುಗ್ದು, ಮತ್ತೆ ಬಳ್ಳಿಗಳು ಕೂಡ ಅದಕ್ಕೆ ಕೆಳಗಿಂದ ನಾಟಿ ಮಾಡಿದಿರ್ತದೆ ಹೀಗೆ, ಅದು ಹೀಗೆ ತೂಗುವಂತದ್ದು ಅದು ಬೆಸ್ಟ್ ಆಗ್ತದೆ. ಈಗ ನಾನು ಮಾಡಿದ್ದೇನೆ, ಪ್ರಾಯೋಗಿಕವಾಗಿ ಮಾಡಿದಿರಿ? ಹೌದು, ಪ್ರಾಯೋಗಿಕ ಮಾಡಿದ್ದೇನೆ, ಒಂದು 20 ಪೋಲ್ ಮಾಡಿದ್ದೇನೆ. ಅದು ಈಗ ಹೇಗೆ ಆಗ್ತದೆ ಅಂತ ಹೇಳುದು, ಇನ್ನು ಒಂದು ಒಂದು ಒಂದು ಒಂದು ವರ್ಷ ನೋಡಿದ್ರೆ ಸಾಕು, ಇನ್ನು ಎಷ್ಟು ಹೈಟ್ ಹೋಗ್ತದೆ ನೋಡ್ಬೇಕು. ಅದು ಈಗ ಅದೀಗ ಕಾಳುಮೆಣಸಿನ ಗೊಂಚಲು ಇದ್ದ ಸಂದರ್ಭದಲ್ಲಿ ಹೆಚ್ಚು ಭಾರ ಆಗುದಿಲ್ಲ? ಅದು ಭಾರ ಆದ್ರೆ ಬೇಜಾರಿಲ್ಲ, ಬೀಳುದಿಲ್ಲ ಬೀಳುದಿಲ್ಲ. ಅದು ಮೇಲೆ ಗ್ರಿಪ್ ಎಲ್ಲಾ ಎಂಗಲ್ದಿಂದ ಬಾಕ್ಸ್ ಹಾಕಿ ಮಾಡಿದ್ದೇನೆ, ಎಲ್ಲ ಪೂರ್ತಿ ಗಟ್ಟಿ ಮುಟ್ಟಿ ಇರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಅರಿಶಿನ ಕೃಷಿ ಬಗ್ಗೆ ಹೇಳಿ. ಅರಿಶಿನ ಕೃಷಿ ನಂದು ಸಿಪಿಟಿ 14, ಇದು ನಾನು ಕ್ಯಾಲಿಕಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂದ ಅದನ್ನು ಕಲೆಕ್ಟ್ ಮಾಡಿದ ಆವಾಗ 92ರಲ್ಲಿ, ಮತ್ತು ಅದು ಕ್ರಾಪ್ ಒಳ್ಳೆ ಬರ್ತದೆ, 20 ಕ್ವಿಂಟಲ್ ಪರ್ ಇದಕ್ಕೆ ಬರ್ತದೆ ನೋಡ್ರಿ, ಯಾವ್ದು ಒಂದ್ ಎಕರೆಗೆ ಭಾರಿ ಫೈನ್ ಇಳುವರಿ ಅಡ್ಡಿಲ್ಲ. ಅದರಲ್ಲಿ ಅದಕ್ಕೆ ಕರ್ಕ್ಯುಮಿನ್ ಅಬೌಟ್ 5% ಉಂಟು, ಮತ್ತೆ ಎಡಿಬಲ್ ಆಯಿಲ್ ಎಲ್ಲ ಉಂಟು, ಅದು ಒಳ್ಳೆ ಸರಿ, ಮತ್ತು ನಮ್ಮಲ್ಲಿ ಅದು ಸೂಟ್ ಆಗ್ತದೆ, ನಮ್ಮ ಕ್ಲೈಮೇಟ್ಗೆ ಅದು ಸರಿ ಸೂಟ್ ಆಗಿ ಒಳ್ಳೆ ಅಭಿವೃದ್ಧಿ ಆಗ್ತದೆ. ಇಷ್ಟಿಷ್ಟು ಎತ್ತರ 6-7 ಫುಟ್ ವರೆಗೆ ಹೈಟ್ ಬರ್ತದೆ. ಅದೇ ಈ ಅರಿಶಿನದಲ್ಲಿ ಕೊಳೆ ರೋಗ ಎಲ್ಲ ಬರೋದಿಲ್ಲ? ಇಲ್ಲ, ಅದು ಅದೇ ವಾಟರ್ ಲಾಗಿಂಗ್ ಇರಬಾರ್ದು, ಯಾವುದು ಅದು ಬೆಡ್ ಮಾಡುವಂತ ಸ್ಥಿತಿನೇ ನಮ್ದು ಈ ರೀತಿ ಇರಬೇಕು. ಎತ್ತರಿಸಿದ ಸಸಿ ಮಡಿ, ಎತ್ತರದ ಮಡಿಗಳು ಮಾಡಿ ಹಾಗೆ ನಾನು 5 ಫುಟ್ ಮಾಡ್ತಿದ್ದೆ ಒಂದೊಂದು ಮಡಿ. ಫುಲ್ ಒಂದು 50 ಗ್ರಾಮದ ಬೀಜದ ಒಂದು ಬೀಜ ನಾನು ಹಾಕಿದ್ರೆ ನಾನು 3 ಕೆಜಿ ಮ್ಯಾಕ್ಸಿಮಮ್ ತೆಗೆದ ನೋಡ್ರಿ. ಆಮೇಲೆ ಈಗ ಅಳಿಲು ಮತ್ತೆ ಬೇರೆ ಸಮಸ್ಯೆಗಳು ಬರೋದಿಲ್ವ? ಅಳಿಲು ಮತ್ತೆ ಇದ್ದಾವ್ರಿ, ಅದು ಏನೋ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಮಾಡುದಿಲ್ಲ, ಕೆಲವೊಂದು ತಿನ್ಕೊಂಡು ಹೋಗ್ತವೆ, ಅದು ಬಿಟ್ಟು ಬಿಡುದು, ನಾವು ಬಿಟ್ಟು ಬಿಡುದು. ಅದಕ್ಕೆ ನಾವು ದೊಡ್ಡ ನನ್ಗಂತೂ ಅನ್ಸಿದ ನಾವು ನಮ್ದಂತ ಲಾಸ್ ದೊಡ್ಡ ಏನು ಮಾಡಲಿಲ್ಲ, ಯಾವ್ದು ಮಂಗ ಆಗ್ಲಿ ಅಥವಾ ಕಾಡು ಪ್ರಾಣಿಗಳು, ಮತ್ತು ಕಂಪೌಂಡ್ ಎಲ್ಲ ಭದ್ರವಾಗಿತ್ತು, 7-8 ಫುಟ್ ಹೈಟ್ ಇತ್ತು, ಹಾಗೆ ಮಾಡಿ ಯಾವುದೇ ಒಂದು ಹುಲಿ ಬರ್ತಿತ್ತು, ಎಲ್ಲವೂ ಬರ್ತಾ ನಮ್ಗೇನು ಮಾಡಲಿಲ್ಲ. ಅಂಕೋಲ ಪೇಟೆ ನಡುವಲ್ಲಿ ನೀವು ಕೃಷಿ ತೋಟವನ್ನು ಮಾಡಿಕೊಂಡಂತ? ಹೌದು. ಸುತ್ತಮುತ್ತಲ ಜನ ಹೇಗೆ ನೋಡ್ತಾರೆ ತೋಟವನ್ನ? ಭಾರಿ ನೋಡ್ಲಿಕ್ಕೆ ಬರ್ತಾರೆ. ನಮ್ದು ಮತ್ತೆ ಅದರಲ್ಲಿ ಹಾಸ್ಟೆಲ್ಗಳಿದ್ದಾವೆ, ಹಾಸ್ಟೆಲ್ ಇದು ಹಿಂದುಳಿದವರ ಕಲ್ಯಾಣ ಇಲಾಖೆ ನಾನು ಮಾಡಿದ್ದೇನೆ, ಹಾಸ್ಟೆಲ್ ಕಟ್ಟಿಕೊಟ್ಟಿದ್ದೇನೆ. ಆ ಹಾಸ್ಟೆಲ್ನಲ್ಲಿ 160 ಮಕ್ಕಳಿದ್ರು, 5 ವರ್ಷ ಅಲ್ಲಿ ಇದ್ಕೊಂಡು ಸ್ಟಡಿ ಮಾಡಿ ಹೋದ್ರು. ಎಷ್ಟೋ ಜನ 1000 ಗಟ್ಟಲೆ ಜನ ಬರೆದು ಹೋಗುದು, ಮತ್ತು ಆಫೀಸ್ನೂ ಕೂಡ ನಮ್ದೇ ಮನೆ ಮೇಲೆ ಅವರು ಬಾಡಿ ಕೊಟ್ಟಿದ್ರುಂಟು, ಅವರು ಬರ್ತಾರೆ ದಿವಸ ಆಫೀಸಿಗೆ ಬರುವರು ಜನ. ಹಾಗೆ ಮಾಡಿ ಈಗ ಅವ್ರದ ಹಾಸ್ಟೆಲ್ ಅವ್ರದ್ದು ಓನ್ ಬಿಲ್ಡಿಂಗ್ ಆಯ್ತು, ಅಲ್ಲಿ ಹೋದ್ರು. ಈಗ ಮತ್ತು ನೆಕ್ಸ್ಟ್ ಸಮಾಜ ಕಲ್ಯಾಣ ಇಲಾಖೆಯವರು ನಮ್ಮ ಇದಕ್ಕೆ ಬಂದಿದ್ದಾರೆ, ಅವ್ರಿಗೆ 1.5 ವರ್ಷ ಆಯ್ತು. ಈಗ ಜನ ಎಲ್ಲ ತುಂಬಾ ನೋಡಿ ನೋಡಿ ನೋಡಿ ನಮ್ಗೆ ಕೇಳಿ ಬರುದು, ಅದು ಹ್ಯಾಂಗ ಮಾಡಿದ್ರಿ, ಇದು ಹೇಗೆ, ಅದೇನು ಅದೇನು ನಮ್ಗೆ ಗೊತ್ತಾಗುದು, ಇದೇನು ಕೇಳುದು ನಮ್ಗೆ. ನಾನು ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ಅಂದ್ರೆ, ಅಡಿಕೆ ಮರ ಆಗ್ಬಹುದು, ತೆಂಗಿನ ಮರ ಆಗ್ಬಹುದು, ಬೇಕು ಪಕ್ಕದ ಕಾಂಪೌಂಡ್ಗೆ ತೆಂಗಿನಕಾಯಿ ಬೀಳಬಾರದು ಅಂತ. ಒಂದು ಪರಿಸ್ಥಿತಿ ಒಂದು ಬೀಳುದಿಲ್ಲ. ನಾನು 4 ಫೂಟ್ ನಮ್ದು ಗ್ಯಾಪ್ ಇಟ್ಟೇ ನಾನು ಗಿಡಗಳು ಹಾಕಿದ್ದೇನೆ, ಅದು ಎಲೆ ಬಿದ್ದರೂ ನಮ್ಮ ಒಳಗೆ ಬೀಳ್ತದೆ, ಇನ್ನೊಬ್ಬರಿಗೂ ತೊಂದರೆ ಆಗುದಿಲ್ಲ, ಏನಿಲ್ಲ. ಹೀಗೆ ಮತ್ತು ಯಾವುದೇ ದೊಡ್ಡ ಮರಗಳಾಗುವಂತದ್ದು, ಯಾವುದೇ ಈ ಮಾವು ಹಲಸು ಇವೆಲ್ಲ ಮರಗಳು ನಾನು ಅಲ್ಲಿ ಬೆಳೆಸುದಿಲ್ಲ ಈ ತೋಟದಲ್ಲಿ. ಅಂದ್ರೆ ಯಾವ್ದು ಉಂಟು, ಗ್ರಾಫ್ಟೆಡ್ ಪ್ಲಾಂಟ್ ಉಂಟಲ್ಲ ಹಲಸು, ಅದು ಮಾಡಿದ್ದೇನೆ. ಅದು ಕೂಡ ಮಲೇಷ್ಯಾದ್ದು ರೆಡ್ ಹಲಸು, ಅದು ಹೊರಗಿಂದ ಕಾಣಲಿಕ್ಕೆ ರೆಡ್, ಒಳಗೂ ರೆಡ್. ಈ 1 ಎಕರೆಯಲ್ಲಿ ಎಷ್ಟು ಗಿಡಗಳನ್ನು ನಿಲ್ಲಿಸಬಹುದು ಅಂತ, ಬಹುಶಃ ಒಂದು 500-550 ಅಡಿಕೆ ಗಿಡ ಇಟ್ಟರೆ ಜೊತೆಗೆ ಒಂದು 500 ಮಾಡುದಿಲ್ಲ. ಆಯ್ತು, ನಂದು 300 ಚಿಲ್ಲರೆಗಿಂತ ಮುಂದೆ ಹೋಗಿ ಸರಿ 300 ಅಂತ ಹೇಳಿ. ಈ ಜಾಯಿಕಾಯಿ ಗಿಡ ಆಗ್ಬೇಕು, ಕಾಳು ಮೆಣಸು ಆಗ್ಬೇಕು, ಅರಿಶಿನ ಆಗ್ಬೇಕು, ಎಷ್ಟು ಗಿಡವನ್ನು ಹಾಕ್ಬೋದು? ಸ್ವಲ್ಪ ಜಾಸ್ತಿ ಅಲ್ಲ, ಜಾಸ್ತಿ ಅಂತ ಅನ್ಸೋದು. ನಾನು ಹೈ ಡೆನ್ಸಿಟಿ ಮಾಡ್ಲಿಕ್ಕೆ ಕೊಡುದಿಲ್ಲ, ಹೆಚ್ಚಿಗೆ ಒತ್ತಡ ಮಾಡಿ ಯಾವುದಿಲ್ಲ, ಅದಕ್ಕೆ ಸ್ಪೇಸಿಂಗ್ ಎಷ್ಟು ಬೇಕು ಅವಶ್ಯಕತೆ ಉಂಟು ಅಷ್ಟನ್ನ ನಾನು ಹಾಕಿದ್ದೇನೆ. ಕರೆಕ್ಟ್, ಸಪೋಸ್ ನನಗೆ ಅದು ಒಡಲು ಜಾಸ್ತಿ ಉಂಟು ಆಗುದಿಲ್ಲ, ನಾನು ಹಾಕುದೇ ಇಲ್ಲ ಅವನು ಬಂದ ಹಾಗೆ, ಸರಿಯಾಗಿ ಆಗುವಂತದ್ದೇ ಹಾಕ್ತಾ ಇದ್ದೇನೆ. ಆಮೇಲೆ ಪೂರ್ಣಾನಂದ ಭಟ್ ಅವರೀಗ ಸಾಕಷ್ಟು ಪ್ರಶಸ್ತಿಗಳು ಕೂಡ ನಿಮಗೆ ಬಂದಿದ್ದಾವೆ, ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹದ್ದು ಪ್ಲಾಂಟ್ ಜೀನೋಮ್ ಸೇವಿಯರ್ ಫಾರ್ಮರ್ ಅವಾರ್ಡ್. ಇದರ ಬಗ್ಗೆ ಹೇಳಿ, ಇದು ಹೇಗೆ, ಇದು ಪ್ರಶಸ್ತಿ ಆಯ್ಕೆ ಹೇಗಾಯಿತು? ಇದು ನಾನು ಕೆಲವೊಂದು ಈ ಇದು ಉಂಟಲ್ಲ ವೆರೈಟೀಸ್, ನಾನೇ ಸಿಲೆಕ್ಷನ್ ಮಾಡಿ ಅದನ್ನ ಪಕ್ಕ ಅಂದ್ರೆ ಏಳು ಹಾಯಿ ಬರ್ತದೆ ಹೇಗೆ ಎಲ್ಲ ನೋಡಿಕೊಂಡು ಆ ತಳಿಗಳು ಮೇಂಟೈನ್ ಮಾಡಿದಕ್ಕೆ ಆ ತಳಿಗಳನ್ನು ಸಂಬರ ಮಂಡಳಿಯವರು ಕೊಟ್ಟರು. ಹೌದು, ಸೆಂಟ್ರಲ್ ಗವರ್ಮೆಂಟ್. ಹೌದು, ಕ್ಯಾಲಿಕಟ್. ಆಮೇಲೆ ಕೃಷಿ ಪಂಡಿತ ಪ್ರಶಸ್ತಿಯು ಕೂಡ ನಮಗೆ ಬಂದಿದೆ 2011 ಏನನ್ಸ್ತದೆ ನಿಮಗೆ ಇಂತಹ ಪ್ರಶಸ್ತಿಗಳು ಬಂದಾಗ? ಭಯಂಕರ ಖುಷಿ ಆಗಿದೆ, ಯಾಕೆಂದ್ರೆ ನಾನು ಮಾಡಿದಕ್ಕೆ ಮತ್ತೆ ಏನಿಲ್ಲ, ಎಲ್ಲ ಇವರು ನನಗೆ ಒಳ್ಳೆ ಒಂದು, ನಾನು ಏನು ಸಾಧನೆ ಮಾಡಿದ್ದೇನೆ ಇದು ಎಲ್ಲ ಅವರಿಂದ ನನಗೆ. ಪ್ರೊಫೆಸರ್ ವಿಜಯ್ ಕುಮಾರ್ ಅವರು, ಹೌದು ವಿಜಯ್ ಕುಮಾರ್ ಅವರು ನನಗೆ ತುಂಬಾ ಅಂದ್ರೆ ಪ್ರಕಾಶ ನನಗೆ ಬೆಳಕಿಗೆ ತಂದದ್ದೇ ಅವರು, ಮಾಡಿದ ಕೆಲಸವನ್ನ ಒಳ್ಳೆ ಸಾಧಕ ಮಾಡಿಕೊಂಡು ಕೊಟ್ಟವರು ಇವರು. ಶ್ರೀಕ್ಷೇತ್ರ ಧರ್ಮಸ್ಥಳದಿಂದಲೂ ಕೂಡ ಜೀವಮಾನ ಸಾಧಕ ಕೃಷಿಕ ಪ್ರಶಸ್ತಿ ಕೂಡ ಬಂದಿದೆ, ಹಾಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯೂ ಕೂಡ ಬಂದಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಈಗಿನ ಯುವಜನರ ಸಾಮಾನ್ಯವಾಗಿ ಕೃಷಿಗೆ ಬರುವಂತವ್ರು ಕಡಿಮೆ, ಏನನ್ಸ್ತದೆ ನಿಮಗೆ? ಈಗ ನನ್ನ ಕೃಷಿಯನ್ನ ನೋಡಿದಾಗ ಎಲ್ಲರಿಗೆ ಬಾಯಲ್ಲಿ ನೀರು ಬರುವಂತದಾಗಿದೆ. ಹೌದು, ಎಲ್ಲರೂ ನೋಡಿ ನೋಡಿ ಅರೇ ಕೃಷಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತದಲ್ಲ ಅಂತ ಹೇಳುದು ಒಂದು ಭಾವನೆ ಬಂದಿದೆ. ಮತ್ತು ನಾನು ಒಂದೇ ಹೇಳ್ತೇನೆ ಅವರಿಗೆ, ನಮ್ಗೆ ಒಳಗಿಂದ ಅದ್ರ ಬಗ್ಗೆ ಶ್ರದ್ಧೆ ಇರಬೇಕು, ಮತ್ತು ನಾವು ಲಕ್ಷ ಎಷ್ಟು ಕೊಡ್ತಾರೆ ಅಷ್ಟು ಅದರಲ್ಲಿ ಬೆನಿಫಿಟ್ ಉಂಟು. ನೀವು ಇಲ್ಲಿಂದ ನೆಟ್ಟಿ ಮಾರ್ಕೆಟ್ ತಿರುಗಾಡ್ಲಿಕ್ಕೆ ಹೋದ್ರೆ ಇಲ್ಲಿ ಗಿಡ ಆಗುದಿಲ್ಲ, ಲಕ್ಷ ಇರಬೇಕು. ನೀವು ನೀರ್ ಹಾಕಿದ್ದು ಸರಿಯಾಗಿದೆ ಇಲ್ಲ, ಅಥವಾ ಎಲೆಗಳ ಬಣ್ಣ ಏನಾಗಿದೆ, ಅಥವಾ ಏನಾದ್ರೂ ಹುಳ ಗಿಡ ತಿಂದಿದೆ ಹೇಗೆ, ಅಥವಾ ಏನ್ ಲಾಸ್ ಆಗ್ತಾ ಉಂಟು ಅದನ್ನ ಸರಿಪಡಿಸ್ತಾ ಇರಬೇಕು. ಮತ್ತು ಭಾಗ ಆಯ್ತದೆ ಆದಷ್ಟು ಈ ಕಳೆಯಿಂದ ವಿಮುಕ್ತ ಆಗಿರ್ಬೇಕು, ಕಳೆ ಇರಬಾರ್ದು. ಈಗ ನನ್ನ ತೋಟದಲ್ಲಿ ಒಂದು ಕಡ್ಡಿ ಹುಲ್ಲು ಸುದಾ ಈ ಟೈಮ್ನಲ್ಲಿ ನಿಮ್ಗೆ ಕಾಣ್ಲಿಕ್ಕಿಲ್ಲ. ಬಹುಶಃ ಈ ಕೃಷಿ ಅನ್ನುವಂತಹದ್ದು ವರ್ಕ್ ಫ್ರಮ್ ಹೋಮ್ ಅಲ್ಲ, ವರ್ಕ್ ಫ್ರಮ್ ಫೀಲ್ಡ್ ಅಂತ. ಹೌದು, ಬರಬರ. ಬಹಳ ಸಂತೋಷ ಪೂರ್ಣಾನಂದ ವೆಂಕಟೇಶ್ ಭಟ್ ಅವರೇ, ಸಾಧಕ ಪ್ರಶಸ್ತಿಯನ್ನು ಕೂಡ ನೀವು ಪಡ್ಕೊಂಡಿದ್ರಿ, ವಿಶೇಷವಾದಂತಹ ಒಂದು ಗಮನವನ್ನು ನೀವು ಜಾಯಿಕಾಯಿಗೆ ಕೊಡ್ತಾ ಇದ್ರಿ. ಅದರಲ್ಲಿ ಸಸ್ಯಾಭಿವೃದ್ಧಿ ಆಗಬಹುದು ಅಥವಾ ಒಂದು ಪೂರ್ಣಕಾಲಿಕ ಕೃಷಿಯಲ್ಲಿ ನೀವು ತೊಡಗಿಸಿಕೊಂಡಿದ್ರಿ. ನಿಮ್ಮ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಜಾಯಿಕಾಯಿ ಮತ್ತು ಇನ್ನಿತರ ಬೆಳೆಗಳು, ಈ ಕುರಿತು ಅಂಕೋಲಾ ತಾಲೂಕಿನ ಮಠಕಿರಿಯ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತ ಪೂರ್ಣಾನಂದ ವೆಂಕಟೇಶ್ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಮ ತೋ ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಭೀ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ರೀ ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್ ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್ LIC ಜೀವನೋತ್ಸವ ವಾವ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ ಜನಪದ ಸಂಗೀತ ಅಂಬವ ಮಹಾದೇವಪ್ಪ ಪೂಜಾರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು ಗೌರವ ನಿಂತ ಭಿನ್ನಯ ಮಾಡ್ಯಾಳ ಗೌರವ ನಿಂತ ಭಿನ್ನಯ ಮಾಡ್ಯಾಳ ಮಕ್ಕಳ ತಿನ್ನೋದು ತಿಪ್ಪಿಯಾಗೆ ಬರುವುದು ಮುತ್ತಿನ ಗರಿಯ ಎಲೆ ಹುಂಜಾಕೋಗಿದರ ದಿಕ್ಕಿಗೆ ಬೆಳಗಾದವೈ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ನಾಗಾಳ ತಿನ್ನೋದು ನಾಲಿಗೆ ಸವರುದು ಸಾದಿ ನಗರಿಯ ಎಲ ಹುಂಜ ಕೂಗಿದರ ರಾಜ್ಯಕ್ಕೂ ಬೆಳಗಾದ ವೈ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ಮಲ್ಲಿಗೆ ಹೂ ಬಂದೆ ಮಲ್ಲಿಗೆ ಗೊನಿ ಬಂದೆ ಮೆಲ್ಲ ಕೈಯಳಂಬು ಗಿಳಿ ಬಂದ ಕರದಾವು ಮಲ್ಲಿಕಾರ್ಜುನನ ಹೇಳೈ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ಚಂಪಿಗೆ ಹೂ ಬಂದೆ ಚಂಪಿಗೆ ಗೊನಿ ಬಂದೆ ಸಂತೋಷಿ ಲೇಳಂಬು ಗಿಳಿ ಬಂದ ಕರದಾವು ಹಂಪಿಯ ಪಕ್ಷಿ ಹೇಳೈ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ಕಣಗಾಲಿ ಹೂ ಬಂದೆ ಕಣಗಾಲಿ ಗೊನಿ ಬಂದೆ ಕಳಕಳನ ಏಳಂಬು ಗಿಳಿ ಬಂದ ಕರದಾವು ಕಳಕ ಮಲ್ಲಯ್ಯ ಹೇಳೈ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ಶಾಂತಿಗೂ ಬಂದೆ ಶಾಂತಿಗೆ ಗೊನಿ ಬಂದೆ ಸಂತೋಷಿ ಲೇಳಂಬು ಗಿಳಿ ಬಂದ ಕರದಾವು ಶಂಭು ಶಂಕರನ ಹೇಳೈ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ನೆಗ್ಗಾಲಿ ಹೂ ಬಂದೆ ನೆಗ್ಗಾಲಿ ಗೊನಿ ಬಂದೆ ಬಗ್ಗನ ಏಳಂಬು ಗಿಳಿ ಬಂದ ಕರದಾವು ಯೋಗಿರುದ್ಧರನ ಹೇಳೈ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ಸಮಧ್ಯನಾದವು ಸ್ವಾಮಿ ವಿನಯ ಕೇಳ ಚಿನ್ನದ ಗಿಂಡಾಗ ಉದಕಾವ ತಂದೇನಿ ದೇವರ ಹೇಳಂದಾಳೈ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ಆರುಗಿ ಅರುಣಾದ ಗಿರಿರಾಜ ಮಗಳಾದೆ ಅರಬಿಯ ಹೊಲವಾಗ ಮರುಳಾದೆ ಇವು ಮೂರು ಬರದವನಿನ ಪಣಿಯದಲ್ಲೇ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ಕಂಡರ ಕಬ್ಬಲಗಿತ್ತಿ ಗಬ್ಬಿನ ಮಾತುಗಳು ಇದ್ದೇದ ರಾಯರಿಗೆ ಬುದ್ಧೋ ತಿನ್ನಿವರಿಗೆ ಎದ್ದೋಗಿ ಒಡೆಯಲೇನಾಯ್ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ಕಬ್ಬಲಗಿತ್ತನ ಲಾಕ ಕಾರಣವೇನವ್ವ ಕಬ್ಬಲಗಿತ್ತಿಯ ಕಾಲಿಡದ ಕರವುದು ಇದ್ದಿತ್ತನಿನ ಪಣಿಯದಲ್ಲೇ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ಅಕ್ಕನವರೋ ನಿನಗ ತಕ್ಕಂತ ಮಾತಲ್ಲ ಇಚ್ಛಿ ಬಂದರ ನಿಮ್ಮ ಪುರುಷರನ ಕರಕೊಂಡು ಎತ್ತಾರ ಹೋಗಂದಾಳೈ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ರಂಧ್ರ ನೀವಿಬ್ಬರು ಚೆನ್ನಾಗಿ ಇದ್ದಾರ ಬಂಗಾರಕ ಮುತ್ತಚ್ಚಿ ಕುಂದಳ ಕೆಚ್ಚಿ ರಂಗ ಚಂದನ್ನ ಕೈಯಲಾಸೈ ಶಿವ ತನ್ನ ರಂಭ್ಯಾರಿಗರ ಹೇಳಿದ ಶಿವ ತನ್ನ ರಂಭ್ಯಾರಿಗರ ಹೇಳಿದ ನಗ್ಗಾಲಿ ಹೂ ಬಂದೆ ನಗ್ಗಾಲಿ ಗೊನಿ ಬಂದೆ ಬಗ್ಗನ ಏಳಂಬು ಗಿಳಿ ಬಂದ ಕರದಾವು ಯೋಗಿರುದ್ಧರನ ಹೇಳೈ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ಶಾವಂತಿಗೂ ಬಂದೆ ಶಾವಂತಿಗೆ ಗೊನಿ ಬಂದೆ ಸಂತೋಷಿ ಲೇಳಂಬು ಗಿಳಿ ಬಂದ ಕರದಾವು ಶಂಭು ಶಂಕರನ ಹೇಳೈ ಗೌರವ ನಿಂತ ವಿನಯ ಮಾಡ್ಯಾಳ ಗೌರವ ನಿಂತ ವಿನಯ ಮಾಡ್ಯಾಳ ಅಲ್ಲಂಬು ಅರಿವ್ಯಗಿಲ್ಲಂಬು ಮಗಿ ನೀಟೈ ನಿಲ್ಲದಲ್ಲಿ ನೀರ ಎರದಾರ ಸೋನ್ನ ಸೋಬಾನನ್ನ ಸೋನ್ನ ಸೋಬಾನನ್ನ ನಿಲ್ಲುವದಲ್ಲಿ ನೀರ ಎರದಾರ ಕಾಲುಂಗ್ರ ಪೀಲೆ ಮಿನಿಕ್ಯಾವ ಮೀನ ಕೆಸರಾಗ ಸೋನ್ನ ಸೋಬಾನನ್ನ ಸೋನ್ನ ಸೋಬಾನನ್ನ ಅಲಕಂಬು ಅರಿವ್ಯಾಗಿಲ್ಲ ಕಂಬು ಮಗಿ ನೀಟೈ ನಿಲಕಾದಲ್ಲಿ ನೀರ ಎರದಾರ ಸೋನ್ನ ಸೋಬಾನನ್ನ ಸೋನ್ನ ಸೋಬಾನನ್ನ ನಿಲಕುವದಲ್ಲಿ ನೀರ ಎರದಾರ ಕ ಮಿನಿಕ್ಯಾವ ಮೀನಾ ಕೆಸರಾಗ ಸೋವನ್ನ ಸೋವಾನನ್ನ ಸೋವನ್ನ ಸೋವಾನನ್ನ ಎನ್ನಿ ಹಚ್ಚಿದ ಕಲಮಣ್ಣ ಬಣ್ಣ ತುಂಬ್ಯಾರ ನಡಮನಿಗೆ ಸೋವನ್ನ ಸೋವಾನನ್ನ ಸೋವನ್ನ ಸೋವಾನನ್ನ ಬಣ್ಣ ತುಂಬ್ಯಾರ ನಡಮನಿಗೆ ಈ ಮನೆಯ ಬಾಲ ಬಚಾಲ ಇಡುವಾಗ ಸೋವನ್ನ ಸೋವಾನನ್ನ ಸೋವನ್ನ ಸೋವಾನನ್ನ ಅರಸಿ ನಚ್ಚಿದ ಕಲ ಕೆಸರ ದಸರಿ ತುಂಬ್ಯಾರ ನಡಮ